ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡ 65%. ಬೀದರ್, ವಿಜಯಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಶೇಕಡ 70%. ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಶೇಕಡ 65%. ಕೊಪ್ಪಳ ಜಿಲ್ಲೆಯೊಳಗ ಶೇಕಡ 80%. ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಶೇಕಡ 60%. ಬಾಗಲಕೋಟೆ ಜಿಲ್ಲೆಯೊಳಗ ಶೇಕಡ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗ್ಗಳ್ಳಿ ಹಾಗೂ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ನಾಗರಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗೆ ತಮಗ ಗೊತ್ತಿರುವಂಗ ಈಗಿನ ಬೆಳೆಗಳ ಪರಿಸ್ಥಿತಿ ಏನದ, ಯಾವ ರೀತಿ ನಮ್ಮ ರೈತ ಬಾಂಧವರು ತಮ್ಮ ಬೆಳೆಗಳ ಕಾಳಜಿ ಮಾಡಬೇಕು, ಏನೇನು ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು, ಏನೇನು ಸಮಸ್ಯೆಗಳು ತಮಗದಾವ, ಈ ಎಲ್ಲಾ ವಿಚಾರಗಳನ್ನು ನಮ್ಮ ಕೃಷಿ ವಿಜ್ಞಾನಿಗಳು ಪರಿಹಾರ ನೀಡುವಂತಹ ಒಂದು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದೊಳಗೆ ಎಂದಿನಂತೆ ತಮಗೆ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಮತ್ತು ಪರಿಹಾರ ಉಪಾಯಗಳನ್ನು ಹೇಳಿಕೊಡೋದಕ್ಕೆ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳಿ ಅವರು, ಆಮೇಲೆ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸುವುದಕ್ಕೆ ಸಿದ್ದರಾಗಿದ್ದಾರೆ. ಡಾಕ್ಟರ್ ತೆಗ್ಗಳಿ ಅವರೇ ಮತ್ತೆ ಡಾಕ್ಟರ್ ಜಹೀರ್ ಅಹಮದ್, ತಮಗಿಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಈಗ ನಾವು ಕಳೆದ 15 ದಿವಸಗಳಿಂದ ನೋಡ್ತಾ ಇದ್ದೀವಿ ನಮ್ಮ ಭಾಗದ ಬಹುತೇಕ ಎಲ್ಲಾ ಕಡೆ ಒಣ ವಾತಾವರಣ ಇರುವುದರಿಂದ ಸಾಕಷ್ಟು ರೈತರಿಗೆ ಇದರಿಂದ ಸಮಸ್ಯೆ ಉದ್ಭವ ಆಗಿರುವುದನ್ನ ನೋಡ್ತಾ ಇದ್ದೀವಿ. ಹೊಲದೊಳಗ ಅಂದ್ರೆ ನೆಲದೊಳಗ ನೀರಿನ ಪಸೆ ಆರ್ತಾ ಇದೆ, ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ, ಎಲ್ಲೆಲ್ಲಿ ಹೂ ಆಡ್ತಾ ಇರುವಂತಹ ಒಂದು ಸಂದರ್ಭದ ಅಂತ ಕಡೆ ಹೂಗಳು ಸಹಿತ ಉದುರಿ ಹೋಗುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಏನು ಕಾಯಿಗಳು ಕಟ್ತಾ ಇರುವಂತಹ ಒಂದು ಸಂದರ್ಭ, ಕೆಲವೊಂದ್ ಕಡೆ ಹಾರ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಜನ ಅದರೊಳಗ ತಲ್ಲೀನರಾಗಿದ್ದಾರೆ. ಅಂತಹ ಒಂದು ಕಡೆ ಏನ ಕಾಳುಗಳ ಸಹಿತ ಸರಿಯಾಗಿ ತುಂಬಿಕೊಂಡೇ ಇರಲಾರದಂತಹ ಒಂದು ಪರಿಸ್ಥಿತಿ ಇವತ್ತ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ವಾಟರ್ ಸ್ಟ್ರೆಸ್ ಅಂತಂದ್ರೆ ನೀರಿನ ಒಂದು ಏನು ಕೊರತೆಯನ್ನ ನಾವು ಎದುರಿಸ್ತಾ ಇದ್ದೀವಿ. ಇಂತಹದ್ದೊಂದು ಬಹಳ ದೊಡ್ಡ ಸಮಸ್ಯೆ ಇವತ್ತಿನ ದಿವಸ ಆಗಿದೆ ಅಂತ ಹೇಳ್ಬಹುದು. ಜನರೆಲ್ಲ ಮಳೆಗಾಗಿ ಬಹುಶಃ ಕಾಯ್ತಾ ಇದ್ದಾರೆ. ಆದಷ್ಟು ಜಲ್ದಿ ಮಳೆ ಬಂದ್ರೆ ತಪ್ಪಿಸ್ಕೋತೀವಿ, ಲಾಸನ್ನ ಇಲ್ಲಂತಂದ್ರೆ ಬಹಳ ಸಮಸ್ಯೆ ಆಗ್ತದೆ ಅನ್ನುವಂತಹ ಒಂದು ಆತಂಕ ಕೂಡ ನಮ್ಮ ರೈತರಲ್ಲಿ ಅದ. ಇಂತಹ ಒಂದು ಪರಿಸ್ಥಿತಿ ಒಳಗೆ ತಾವು ಸಾಕಷ್ಟು ಕಡೆ ಹೋಗಿ ತಿರುಗಾಡಿ ಏನು ಅವಲೋಕನ ಮಾಡಿದ್ದೀರಿ, ಪರಿಶೀಲನೆ ಮಾಡಿದ್ದೀರಿ, ತಮ್ಮ ಅನುಭವಗಳು ಏನ್ ಹೇಳ್ತಾವ, ನಮ್ಮ ರೈತರು ಈಗ ಸದ್ಯಕ್ಕೆ ಯಾವ ಚಟುವಟಿಕೆಗಳನ್ನು ತಗೊಳ್ಬೇಕು ಮತ್ತು ಯಾವ ರೀತಿ ಅವರಿಗೆ ಸಮಾಧಾನ ತಾವು ಹೇಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳೇನದಾವ? ನಮಸ್ಕಾರ. ತಾವು ಹೇಳಿದಂಗೆ ಬಹಳಷ್ಟು ಒಂದು ಒಣ ವಾತಾವರಣ ಇದೆ ಸರ್. ನಾವು ನೋಡ್ತಾ ಇದ್ದೇವೆ ಎಲ್ಲ ಬೆಳೆಗಿನ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಸರ್. ಅಂದ್ರೆ ಕಾಳುಗಳು ಸಣ್ಣ ಆಗಿದ್ದಾವೆ, ಕೆಲವೊಂದು ರಾಶಿ ಮಾಡ್ತಕ್ಕೆ ಬಂದದ್ದು ಅದೆಲ್ಲ ನೋಡಿದ್ವಿ. ಆಮೇಲೆ ಈ ಒಂದು ತೊಗರಿ ಬೆಳೆನು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಅಂದ್ರೆ ನೀರಿನ ಕೊರತೆ ಲಕ್ಷಣಗಳು ಕಾಣಿಸ್ತಾ ಇದಾವೆ ಅಂತ ಹೇಳಿದ್ವಿ. ಈಗ ಆಲ್ರೆಡಿ ನಮ್ದೇನು ಒಂದು ಕಾಳ ಕಟ್ಟಿದಂತದ್ದು ಅಥವಾ ರಾಶಿ ಮಾಡಕ್ ಬಂದದ್ದಂತದ್ದಕ್ಕೆ ಅಷ್ಟು ಎಫೆಕ್ಟ್ ಆಗ್ತಾ ಇಲ್ಲ ಸರ್. ಇವನ್ ಬಹಳಷ್ಟು ಜನ ರೈತರು ಫೋನ್ ಮಾಡಿದ್ರೆ ನಮ್ ಸೋಯಾಬೀನ್ ಅರ್ಧ ಹೂವಾಗಿದೆ, ಅರ್ಧ ಹಿಂಗ್ ಕೆಳಗಿದು ಆಗಿದೆ, ಇನ್ ಹೆಂಗ್ ಮಾಡ್ಕೊಳ್ಳೋದು ಅಂತ. ಇದಕ್ಕೆ ನಾವು ಒಂದು ಶಿಫಾರಸ್ ಅಂತಂದ್ರೆ ಈಗ ಅದಕ್ಕೇನು ಈ ಪ್ರೆಸೆಂಟ್ಲಿ ಏನು ಶಿಫಾರಸು ಇಲ್ಲ ಸರ್ ಆ ಪ್ರಕಾರವಾಗಿ ಇರತಕ್ಕಂತ ಇದ್ದಕ್ಕೆ. ಆದ್ರೆ ನಾವು ಒಂದು ನಮ್ಮ ತೊಗರಿ ಬೆಳೆಯಲ್ಲಿ ರಿಪೀಟೆಡ್ ಆಗಿ ಅಂದ್ರೆ ಎಡೆ ಹೊಡೆಯತಕ್ಕಂತ ಒಂದು ಕೆಲಸ ಮಾಡ್ಬೇಕು ಸರ್ ತೇವಾಂಶ ಕಾಪಾಡ್ಕೊಳ್ಳಲಿಕ್ಕೆ. ಆಮೇಲೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತಕ್ಕಂಥದ್ದು ಒಂದು 1% ಅಂತ ಸಿಂಪರಣೆ ಮಾಡ್ಕೋಬಹುದು ಸರ್. ನಾವು ಪೊಟ್ಯಾಷಿಯಂ ನೈಟ್ರೇಟ್ ಇವನ್ನು ನಾವು ಉದ್ದು ಹೆಸರು ಆಮೇಲೆ ತೊಗರಿ ಈ ಬೆಳೆಗಳಲ್ಲಿನೂ ಕೂಡ ಒಂದು ಸಿಂಪರಣೆ ಮಾಡ್ಕೋಬಹುದು ಸರ್. ಅಂದ್ರೆ 5 gram ಪ್ರತಿ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬರ ನಿರೋಧಕತೆ ಬರ್ತೈತಿ, ಅದಕ್ಕೆ ತಡ್ಕೊಳ್ಳುವಂತ ಒಂದು ಶಕ್ತಿ ಬರ್ತೈತಿ ಅಂತಾನು ನಾವು ಹೇಳ್ಕೋಬಹುದು. ಅದಕ್ಕೆ ಈಗ ಉದ್ದು ಹೆಸರು ಸೋಯಾಬೀನ್ ದಲ್ಲಿ ಆ ರೀತಿ ಮಾಡ್ಬೇಕು ಸರ್ ಪೊಟ್ಯಾಷಿಯಂ ನೈಟ್ರೇಟ್. ಅದ್ರ ಜೊತೆಯಾಗಿ ಈಗ ನಮ್ ತೊಗರಿಯಲ್ಲಿ ಅಂತರ ಅಂತರ ಬೇಸಾಯ ಮಾಡ್ತಕ್ಕಂತ ಪದ್ಧತಿಯನ್ನ ನಾವು ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆ ಒಂದು ಪರಿಸ್ಥಿತಿ ಅಂತಂದ್ರೆ ನೋಡಿದ ಕೂಡಲೇ ಗೊತ್ತಾಗ್ತಕ್ಕಂಥದ್ದು ಒಂದೇ. ಈಗ ಇಂಥ ಒಂದು ನೀರಿನ ಕೊರತೆ ಅಥವಾ ಪಸೆ ಕೊರತೆ ಆಯ್ತು ಅಂತಂದ್ರೆ ಬೆಳೆಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಆಗ್ತಾವಲ್ಲ. ಈಗ ಅವುಗಳ ಇಳುವರಿ ಕಡಿಮೆ ಆಗುವುದಾಗ್ಲಿ ಅಥವಾ ಕಾಳು ವಿಶೇಷವಾಗಿ ಕಾಳು ನೋಡೋದಕ್ಕೆ ಬಹಳ ಆರೋಗ್ಯಪೂರ್ಣ ಇರಬೇಕು, ದಪ್ಪ ಇರಬೇಕು, ಚಲೋ ಇರಬೇಕು, ಶೈನಿಂಗ್ ಇರಬೇಕು, ಅಂತ ಒಂದು ಏನು ಸನ್ನಿವೇಶ ಈಗ ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಹಿಂಗೆ ಮುಂದುವರಿತು ಅಂತಂದ್ರೆ ಯಾವ ರೀತಿ ಆಗಬಹುದು ಅಂತೀರಿ? ಮತ್ತೆ ಹಿಂಗೆ ಅಕಸ್ಮಾತ್ ಒಣ ಹವ ಮುಂದುವರಿತು ಅಂತ ಹೇಳಂತಂದ್ರೆ ಕಾಳುಗಳು ಏನ್ ಕಟ್ಟಿದ್ದೆ ಇರ್ತಾವಲ್ಲ ಸರ್ ಅವುಗಳಿಗೆ ಸಮಸ್ಯೆ ಆಗ್ತಂದ್ರೆ ದಪ್ಪ ಆಗಂಗಿಲ್ಲ ಸರ್ ಕಾಳುಗಳು ಆಗುತ್ತೆ ಸರ್. ಇದಕ್ಕೆ ಕಾಳುಗಳು ಬಹಳಷ್ಟು ಸಣ್ಣ ಆಗ್ತಾವ. ಈಗ ಉದ್ದು ಹೆಸರಿನೊಳಗ ಅಕಸ್ಮಾತ್ ಹೆಸರಿನೊಳಗ 14 ಕಾಳು ತಿಂತಿದ್ದು ಅಂತ ಅನ್ಕೊಡ್ರಿ ಸರ್, ಅವು ಒಂದು 8-10 ಕಾಳು ತುಂಬಿಕೊಳ್ಳುವಂತದ್ದು ಆಗುತ್ತೆ ಸರ್. ಆಮೇಲೆ ಕಾಳಿನ ಲೆಂತ್ ಕಡಿಮೆ ಆಗ್ತದೆ, ಕಾಯಿಯ ಲೆಂತ್ ಈ ತರ ಆಗಿ ಎಫೆಕ್ಟ್ ಆಗ್ತದೆ ಸರ್. ಮುಖ್ಯವಾಗಿ ತಾವ್ ಹೇಳದಂಗೆ ಶೈನಿಂಗ್ ಬಹಳ ಕಡಿಮೆ ಆಗ್ತೈತಿ. ಎಲ್ಲರಿಗಿಂತ ಮುಖ್ಯವಾಗಿ ಕಾಳು ಸಣ್ಣ ಆಗ್ತದೆ, ಕಾಳು ಸಣ್ಣ ಆಗ್ತಾವ, ಕಾಳು ಸಣ್ಣ ಆಗ್ತದೆ, ಇಳುವರಿಯಲ್ಲಿ ಮತ್ತೆ ಕಡಿಮೆ ಆಗ್ತದೆ, ತೂಕನು ಕಡಿಮೆ ಆಗ್ತದೆ ಅಂದ್ರೆ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬಂದಿದೆ. ಈಗ ಡಾಕ್ಟರ್ ಏನಪ್ಪಾ ಅಂತಂದ್ರೆ ಈಗ ನೀರಿನ ಕೊರತೆ ಅಂತಂದಾಗ ನಮ್ಮ ರೈತರು ಒಂದೇನಾದ್ರೂ ಉಪಾಯ ಮಾಡಿ ಈಗ ಹೆಂಗ ತಾವು ಹೇಳಿದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಸ್ಪ್ರೇ ಮಾಡಬೇಕು ಅನ್ನುವಂಥದ್ದು, ಒಂದ್ ವೇಳೆ ಇದೇ ಒಂದು ಸ್ಪ್ರೇ ಅಂದ್ರೆ ನೀರಿನ ಸ್ಪ್ರೇನೇ ಮಾಡಿ ಬೆಳೆಗಳನ್ನು ಉಳಿಸಿಕೊಳ್ಳುವಂತದ್ದು ಅಥವಾ ಬೆಳೆಗಳಿಗೆ ಒಂದು ಚೈತನ್ಯ ತುಂಬುವಂತಹ ಒಂದು ಕೆಲಸ ಮಾಡಬಹುದು ಹೆಂಗ ಅಂತೀರಿ? ಎಲ್ಲೆಲ್ಲಿ ಸಾಧ್ಯದ ಅಲ್ಲಿ ಆ ನೀರಿನ ಸ್ಪ್ರೇ ಮಾಡಿದ್ರೆ ಬೆಳೆಗಳಿಗೆ ಅನುಕೂಲ ಆಗ್ತದೆ? ಮಾಡ್ಬೋದು ಸರ್, ಅವಶ್ಯವಾಗಿ ಮಾಡ್ಬೋದು ಸರ್. ಇದಕ್ಕೆ ಅನುಕೂಲಗಳು ಆಗುತ್ತೆ ಸರ್. ಇದಕ್ಕೆ ಚಿಂಪಣೆ ನಾವು ಮಾಡ್ಕೋಬೇಕಪ್ಪ ಅಂದ್ರೆ ಅದನ್ನು ಮಾಡ್ಕೋಬೇಕು ಸರ್. ಅಕಸ್ಮಾತ್ ಸ್ವಲ್ಪ ಸ್ವಲ್ಪ ನೀರಿದ್ದಪ್ಪ ಅಂದ್ರೆ ತುಂತ್ರ ನೀರಾವರಿ ಕೂಡ ಮಾಡ್ಕೋಬಹುದು ಸರ್. ಈ ತರ ನಾವು ನೀರಿಗೆ ಬೇಕಾದಾಗೆ ನೀರಿನ ಅವಶ್ಯಕತೆ ಪೂರೈಸಿದ್ದು ಬಹಳಷ್ಟು ಇದೆ. ಕೆಲವೊಂದು ಒಂದಿಬ್ಬರು ರೈತರ ಪದ್ಧತಿ ಅಂದ್ರೆ ರೈತರು ಮಾಡ್ತಕ್ಕಂಥದ್ದು ಸರ್ ಹೇಳ್ತಿದ್ರು ನಮ್ಗೆ ಸರ್. ಅದು ನಾವು ಔಷಧ ಸಿಂಪಡಣೆ ಮಾಡ್ತಕ್ಕಂಥದ್ದು ಏನೇ ಯಂತ್ರ ಇದೆಯಲ್ಲ ಸರ್, ನಮ್ಮ ಬ್ಯಾಕ್ಪ್ಯಾಕ್ ಸ್ಪ್ರೇ ಮಾಡ್ತೇವೆ, ಅದರಲ್ಲೇ ನಾವು ಔಷಧಿ ಹೊಡೆದಲ್ಲ ಹಿಂಗೆ ನೀರು ಹೊಡ್ಕೋತಿದಂಗೆ ಹೊಡ್ಕೋತೀವಿ, ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಹೌದು ಹೌದು ಹೌದು, ಅದನ್ನ ಮಾಡ್ತಾ ಇದ್ದಾರೆ, ಉಪಯೋಗ ಆಗುತ್ತೆ ಸರ್. ಅದನ್ನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ತಾವು ನೋಡಿದ್ದೀರಿ? ಹೌದು ಸರ್, ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಒಂದು ಡ್ರಿಪ್ ಇರಿಗೇಷನ್ ಗಪ್ಲೇನೆ ಒಂದು ಅದು ಇರಿಗೇಷನ್ ಒಂದು ಪದ್ಧತಿ ಬಂದಿದೆ ಸರ್. ಅಂತಂದ್ರೆ ರಿಮ್ ಇರಿಗೇಷನ್ ಅಂತಂದ್ರ ಅಂದ್ರೆ ಕಂಟಿನ್ಯೂ ಹಿಂಗ ಸ್ಪ್ರಿಂಕ್ಲರ್ ಕಾರಂಜಿ ಬರ್ತದಲ್ಲ ಸರ್, ಆತರ ಒಂದು ಪೈಪ್ ಹಾಕ್ತದೆ ಸರ್. ಅಕಸ್ಮಾತ್ ನೀರಿದ್ದಲ್ಲಿ ಎಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ಹಿಂಗ್ ಹಾಕಿ ಅದು 3 feet ಈ ಕಡೆ 3 feet ಈ ಕಡೆ ನೀರು ಸಿಂಪಡಣೆ ಮಾಡ್ದಂಗ್ ಮಾಡ್ತೀವಿ ಸರ್. ಸ್ಪ್ರಿಂಕ್ಲರೇ ಸಣ್ಣ ಸ್ಪ್ರಿಂಕ್ಲರ್ ಅನ್ಬೋದು ಸರ್, ಆತರ ಬರೀ ಒಂದು ಪೈಪ್ ಹೋಗಿದ್ದು ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂತ ನೀರಾವರಿ ನೀರಿದ್ದಲ್ಲೇ ಸರ್ ಇದು ಆತರನು ಮಾಡ್ಕೋಬಹುದು. ಅಂದ್ರೆ ನೀರಿನ ನಮ್ದು ಇನ್ನೊಂದು ಪ್ರಮುಖವಾಗಿರ್ತದೆ ಹೂವಾಡುವ ಹಂತದಲ್ಲಿ ಇತ್ತು ಅಂತ ಅನ್ಕೊಡ್ರಿ ಸರ್. ಹೂವಾಡುವ ಹಂತದಲ್ಲಿ ಇದ್ದಾಗ ನಾವು ಪೋಷಕಾಂಶಗಳನ್ನ ಸಿಂಪಡಣೆ ಮಾಡ್ಕೋಬಹುದು ಸರ್. ಉದಾಹರಣೆಗೆ ನಮ್ದು ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥ ಒಂದು ಏನ್ ಸಿಂಪಡಣೆ ಇದೆ ಅಲ್ಲಿ ಸರ್, ಅದರಲ್ಲಿ ಬರ ನಿರೋಧಕತೆ ತಡೆದುಕೊಳ್ಳುವಂತ ಒಂದು ರಾಸಾಯನಿಕನು ಅದರೊಳಗಿದೆ ಸರ್. ಹಂಗಾಗಿ ಅದನ್ನು ಕೂಡ ನಾವು ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ಮಿಟ್ಟಿಗೆ ಬರ ತಡೆದುಕೊಳ್ಳುವಂತ ಒಂದು ಶಕ್ತಿ ಹೆಚ್ಚಾಗ್ತದೆ, ಇದನ್ನ ಉಪಯೋಗ ಮಾಡ್ಕೋಬಹುದು ಸರ್. ಈಗ 15 ದಿವಸದಿಂದ ಮಳೆ ಇಲ್ಲ ಅಂತಂದಾಗ ನಮ್ಮ ಭೂಮಿ ಮೇಲೆ ಒಂದು ಒತ್ತಡ ಆಗಿ ನೀರಿನ ಒತ್ತಡದಿಂದಾಗಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲ ರೈತರು. ಪಾಪ ಬಹಳಷ್ಟು ಸಮಸ್ಯೆ ಅವರಿಗೆ ಉದ್ಭವ ಆಗಿದೆ. ಈಗ ಒಂದ್ ವೇಳೆ ನೆಲದ ಒಂದು ನಾವು ಗುಣಧರ್ಮಗಳನ್ನ ಪರೀಕ್ಷೆ ಮಾಡಿ ನೋಡಿದ್ರ ಅಲ್ಲಿ ಯಾವ ಅಂಶಗಳು ನಮಗೆ ಕಡಿಮೆ ಅಂತ ಅನಿಸ್ತವೆ? ಯಾಕಪ್ಪ ಅಂತಂದ್ರೆ ನೀರ್ ಹಿಡಿದುಕೊಳ್ಳುವಂತಹ ಒಂದು ಶಕ್ತಿ ಮಣ್ಣಿಗೆ ಇರಬೇಕು ಈ ಸಂದರ್ಭ ಒಳಗೆ, ಇಲ್ಲ ಅಂತಂದಾಗ ಬಹಳಷ್ಟು ಸಮಸ್ಯೆಯನ್ನ ನಾವು ನೋಡ್ತಾ ಇದೀವಿ. ಹಿಂದ ನಮ್ಮ ಹಿರಿಯರೇನು ಕೃಷಿ ಮಾಡ್ತಾ ಇದ್ರು ಆ ಸಮಯದೊಳಗೆ ಸಾಕಷ್ಟು ದಿನಗಳ ಅವಧಿಯವರೆಗೆ ನೀರಿನ ತೇವಾಂಶವನ್ನ ನಾವು ನೋಡ್ತಾ ಇದೀವಿ, ಹೊಲದೊಳಗೆ ಸಾಕಷ್ಟು ನೀರು ಇರ್ತಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಒಳಗೆ ಆ ನೀರು ಜಲ್ದಿ ಜಲ್ದಿ ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಆವಿಯಾಗಿರೇ ಹೋಗ್ತದ ಅಥವಾ ನೆಲದೊಳಗೆ ಇಳಿದರೆ ಹೋಗ್ತದ, ನೀರ್ ನಿಂದ್ರಂಗಿಲ್ಲ, ನೀರ್ ಹಿಡಿಯುವಂತಹ ಒಂದು ಕೆಪಾಸಿಟಿ ಕಡಿಮೆ ಆಗಿಬಿಟ್ಟದ. ಇದಕ್ಕೆ ಮೇನ್ ರೀಸನ್ ಏನಂತೀರಿ ನಮ್ಮ ರೈತರಿಗೆ ತಿಳುವಳಿಕೆ ಹೇಳುವಂತದ್ದು? ಸತ್ಯವಾದ ಮಾತು ಸರ್. ಇದು ಏನಾಗ್ತಿದೆ ಅಂದ್ರೆ ಸರ್, ನಮ್ಮ ಭೂಮಿಯಲ್ಲಿ ಪ್ರಮುಖವಾಗಿ ಇರಬೇಕಾಗಿದ್ದನ್ನೇ ಇರಂಗಿಲ್ಲ, ಸಾವಯವ ಪದಾರ್ಥ ಅಂತ ಏನ್ ಕರಿತೀವಲ್ಲ ಸರ್, ಅದನ್ನೇ ಕಡಿಮೆ ಆಗಿದೆ ಅಂತ ಹೇಳ್ಬೇಕು. ಇದು ಆಗ್ತಿದೆ, ನಾವು ಏನ್ ಮಾಡ್ತೀವಿ, ಯಾವ್ದ್ರೆ ಒಂದು ಇಲ್ಲಿ ನಾವು ಸಣ್ಣದೊಂದು ಪ್ರಯೋಗ ಮಾಡಿದೆ ಸರ್, ಇಲ್ಲಿ ಒಂದು ಸೂಕ್ತವಾದ ಒಂದು ಸಂದರ್ಭ, ಅಲ್ಲಿ ನಾವು ಒಂದು ಈ ತೊಗರಿಗೆ ಒಂದು ಹೆಸರಿಗೆ ಮಲ್ಚಿಂಗ್ ಮೇಲೆ ಹಾಕಿದ್ವಿ ಸರ್, ಅಂದ್ರೆ ಬೆಳೆ ಹೊದಿಕೆಗಳನ್ನ ಹಾಕಿ, ಅಂದ್ರೆ ಅಲ್ಲೇ ಭೂಮಿ ಮೇಲೆ ಹೊದಿಕೆ ಹಾಕಿ ಆಮೇಲೆ ಅಲ್ಲಿ ಬೆಳೆ ಹಾಕಿದ್ವಿ. ಅಲ್ಲಿ ತೇವಾಂಶ ಬಾಳೆನ ಜಾಸ್ತಿನೇ ಇದೆ ಸರ್, ಒಂದ್ಸಲ ಮಳೆ ಆಯ್ತದ್ರೆ ಹಿಡಿದುಕೊಳ್ಳುವ ಒಂದು ಶಕ್ತಿ ಜಾಸ್ತಿ ಆಗ್ತದೆ. ಇನ್ನೊಂದು ಒಂದು ಸಾವಯವ ಕೃಷಿಯಲ್ಲಿ ಮಾಡತಕ್ಕಂತ ಒಂದು ತಾಕ ಇದೆ ಸರ್, ನೋಡ್ಬೋದು ರೈತರಿಗೆ ಸಾವಯವ ಕೃಷಿಯಲ್ಲಿ ಮಾಡತಕ್ಕಂತ ತಾಕ, ಅಲ್ಲಿನೂ ಕೂಡ ಒಂದು ತೇವಾಂಶದ ಪ್ರಮಾಣ ಹೆಚ್ಚಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ಒಂದು ಸಾವಯವ ಪದಾರ್ಥ ಏನ್ ಇರ್ತೈತಲ್ಲ ಸರ್, ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೇಕು. ಇತ್ತು ಅಂತಂದ್ರೆ ನಮಗ್ ನೀರ್ ಹಿಡಿದುಕೊಳ್ಳುವಂತ ಒಂದು ಶಕ್ತಿ ಆಗ್ತದೆ, ಅದ್ರ ಜೊತೆಯಾಗಿ ಪೋಷಕಾಂಶಗಳನ್ನು ಪೂರೈಸ್ತಿರ್ತಾರೆ. ಅದು ಅದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ಸರ್. ನಾವು ಏನ್ ಮಾಡ್ತಾ ಇದೇವಪ್ಪ ಅಂತೇಳಂದ್ರೆ, ಇದು ಸಾವಯವ ಪದಾರ್ಥ ಬಗ್ಗೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ ಸರ್. ಐದರ್ ನಾವು ಬೆಳೆ ಬೆಳೆದು ಅದರಲ್ಲಿ ಹಾಕ್ತಕ್ಕಂತ ಹಸಿರಲ್ಲಿ ಗೊಬ್ಬರ ಮಾಡಿದ್ರು ಸಾವಯವ ಪದಾರ್ಥ ಹೆಚ್ಚಿ ಮಾಡ್ಕೋಬಹುದು. ಭೂಮಿಯಲ್ಲಿ ಇರ್ತಕ್ಕಂತ ನಮ್ಗೆ ಕಸ ಕಡ್ಡಿಗಳನ್ನು ಅಲ್ಲೇ ನಾವು ಭೂಮಿ ಒಳಗನೆ ಹಾಕಿ ಒಂದು ಸಾವಯವ ಪದಾರ್ಥ ಹೆಚ್ಚಿ ಮಾಡ್ಕೊಂಡ್ಬಿಡ್ತೇವೆ, ತ್ಯಾಜ್ಯ ವಸ್ತುಗಳನ್ನ ಹಾಕೊಂಡು. ಇಲ್ಲ ಅಂದ್ರೆ ನಾವು ಗೊಬ್ಬರ ತಯಾರು ಮಾಡಿ ಸಾವಯವ ಗೊಬ್ಬರ ತಯಾರು ಮಾಡಿ ಹಾಕ್ತಕ್ಕಂಥದ್ದನ್ನು ಕೆಲಸ ಮಾಡ್ಕೋಬೇಕು. ಒಟ್ಟಾರೆ ನಾವು ರಾಶಿ ಆಗಿದ್ದನ್ನು ನಾವು ನೋಡಿದ್ವಿಪ್ಪ ಅಂದ್ರೆ ಹಾಕಿ ವೇಸ್ಟ್ ಡಿಕಂಪೋಸರ್ ಅದ್ರ ಮೇಲೆ ಸಿಂಪರಣೆ ಮಾಡಿದ್ವಿ ಅಂದ್ರೂ ಕೂಡ ಸಾಕಷ್ಟು ಒಂದು ತೇವಾಂಶ ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್. ಇದಕ್ಕೆ ಇಂಥವು ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. ಕೆಲವು ವರ್ಷಗಳ ಹಿಂದೆ ನಾವು ನೋಡಿದ್ವಿ ಅಥವಾ ಈಗಾದ್ರೂ ಕೂಡ ಎಲ್ಲೆಲ್ಲೋ ಕೆಲವು ರೈತರು ಈ ಸಣಬು ದೇಂಚ ಅನ್ನುವಂಥದ್ದೇನು ಬೆಳೆದು ಅದನ್ನು ಮುಗ್ಗು ಹೊಡೆಯುವಂತಹ ಒಂದು ಕೆಲಸ ಮಾಡಿದ ನಂತರ ನೆಲದೊಳಗೆ ನೀರ್ ಹಿಡಿಯುವಂತಹ ಒಂದು ಶಕ್ತಿಯಾಗಲಿ ಅಥವಾ ಪೋಷಕಾಂಶಗಳ ಒಂದು ಪ್ರಮಾಣ ಹೆಚ್ಚಾಗುವಂತದನ್ನ ನಾವು ನೋಡಿವಿ. ಅದನ್ನ ಯಾರಾದರೂ ಈಗ ಇತ್ತೀಚಿನ ದಿವಸದೊಳಗೆ ಫಾಲೋ ಮಾಡಿ ಅದು ಅಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಹೆಚ್ಚಿನ ಒಂದು ರೀತಿಯೊಳಗೆ ಅದನ್ನ ಏನಾದರೂ ಬಳಸ್ತಾ ಇರುವುದನ್ನ ನಾವೇನಾದರೂ ನೋಡ್ತಾ ಇದೀವಿ ಹಾಗೆ ಅಂತ ಮಾಡ್ತಾ ಇದಾರೆ ಸರ್? ಹೆಚ್ಚಿನ ಪ್ರಮಾಣದಲ್ಲಿ ಅಂತನ್ನುವುದಕ್ಕಿಂತ ಸರ್, ಸ್ವಲ್ಪ ಜನ ರೈತರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥವ್ರು ಇದಾರೆ ಮಾಡ್ತಾ ಇದಾರೆ ಸರ್. ಈಗ ಒಬ್ಬೊಬ್ಬರು ಇಪ್ಪತ್ತಿಪ್ಪತ್ತು ಎಕರೆ ಅಷ್ಟು ಮಾಡಿದಷ್ಟು ಉದಾಹರಣೆಗಳು ಇದಾವೆ ಇಲ್ಲಿ. ನಾವು ಅದ್ರದ್ದು ಕೂಡ ಒಂದು ತಾಕನು ಮಾಡಿದ್ದೇವೆ ಸರ್, ನಮ್ದೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅಂದ್ರೆ ಸೆಣಬು ಬೆಳೆದು ಅದರಾಗಿ ಮೊಗ್ಗು ಹೊಡೆದು ನೆಕ್ಸ್ಟ್ ಬೆಳೆ ಬೆಳಿತಕ್ಕಂಥ ಸಾಕಷ್ಟು ಬೆಳಿತಾ ಇದ್ರೆ, ನೀವು ಹೇಳ್ದಂಗೆ ಇದ್ರ ಬಗ್ಗೆ ಈ ರೈತ ಬಂದವರು ನಮ್ ಈ ಪ್ರತಿಯೊಂದನು ಭೂಮಿ ಮೇಲೆನೆ ಅವಲಂಬನೆ ಇದೆ ಸರ್. ಇದಕ್ಕೆ ಹೌದು ಭೂಮಿ ಒಳ್ಳೆ ರೀತಿಯಾಗಿ ನಾವು ಕಾಪಾಡ್ಕೊಂಡೇವಪ್ಪ ಅಂತಂದ್ರೆ ಹೆಚ್ಚಿಗೆ ನಮ್ಗೆ ಯಾವ್ದೇ ಬೆಳೆ ಆಗ್ಲಿ ಬೆಳಿಲಿಕ್ಕೆ ನೀರಿನ ಕೊರತೆ ನೀಗಿಸ್ಕೋಬಹುದು, ರೋಗಗಳ ಕೀಟಗಳ ಬಾಧೆ ತಡೆದುಕೊಳ್ಳುವಂತ ಒಂದು ಶಕ್ತಿ ಭೂಮಿಗೆನೆ ಆಗ್ಬಹುದು. ಅದಕ್ಕೆ ಎಲ್ಲದಕ್ಕೂ ಮುಖ್ಯ ಮೂಲ ಕಾರಣ ಅಂದ್ರೆ ಸಾವಯವ ಪದಾರ್ಥ ಭೂಮಿಯೊಳಗೆ ಹೆಚ್ಚು ಮಾಡಬೇಕು ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ರೈತರು ಕಾಳಜಿ ತಗೊಳ್ತಾ ಇದ್ದಾರೆ ಅಂತೀರಿ? ತಾವು ತಗೊಳ್ತಾ ಇದಾರೆ ಸರ್, ಸಾಕಷ್ಟು ಜನ ರೈತರು ಇದಾರೆ. ಅದೇ ಒಂದು ಅಂದ್ರೆ ಈಗ ಸಾವಿರ ಗೊಬ್ಬರ ಅಂದ್ರೂ ಈ ತರ ಸರ್, ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಾಗಿಲ್ಲ, ಮಾಡ್ತಿದ್ದಾರೆ, ಅದನ್ನ ಮಾಡ್ಬೇಕು ಅಂತ ಮಾಡ್ಕೋಬೇಕು. ಈಗ ನಾವು ನೋಡ್ತಾ ಇದೀವಿ ತೊಗರಿ ಒಂದು ಹಂತಕ್ಕೆ ಬಂದದ, ಅದರೊಳಗೆ ವಿಶೇಷವಾಗಿ ತಾವೆಲ್ಲ ಹೇಳ್ತಾ ಇರ್ತೀರಿ ಕುಡಿ ಚೀಟು ಅಂತ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ, ಈಗ ಈಗ ಅದು ಮಾಡುವಂತ ಒಂದು ಟೈಮ್ ಅದ ಅಂತೀರಿ? ಹೌದ್ ಸರ್, ಈಗ ನಾವು ನೋಡ್ಬೇಕು ಸರ್, ಈಗ ತೊಗರಿ ಸಾಮಾನ್ಯವಾಗಿ 45-55 ದಿವಸಗಳ ಇರುವ ಒಳಗೆ ಒಂದು ಕುಡಿ ಕಟ್ ಮಾಡ್ತಕ್ಕಂಥದ್ದನ್ನು ನೋಡ್ಕೋಬೇಕು ಸರ್. ಇದು ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಫುಲ್ ಒಡ ಒಂದು ಏನ್ರೆ ಪ್ರದೇಶ ಇತ್ತು ಅಥವಾ ಫುಲ್ ಈಗ ಮಳೆ ಆಗಿಲ್ಲಲ್ಲ ಸರ್, ಈಗ ಹೌದು ಹೌದು ಈ ತರ ಒಳಗಿದ್ದಾಗ ಅಷ್ಟು ಮಾಡುವುದು ಸೂಕ್ತ ಅಲ್ಲ ಅಂತ ಅನ್ನಿಸುತ್ತೆ. ಸ್ವಲ್ಪ ಭೂಮಿ ಒಳಗೆ ತೇವಾಂಶ ಇರಬೇಕು. ಹೌದಲ್ಲ, ಹೌದು ಹೌದು, ಬ್ರಾಂಚಸ್ ಆಗ್ಲಿಕ್ಕೆ ನೀವು ಕುಡಿ ಕಟ್ ಮಾಡಿದ ಕೂಡಲೇ ಟೊಂಗಿಗಳು ಬರ್ಲಿಕ್ಕೆ ಪ್ರಾರಂಭ ಆಗುವಷ್ಟು ತೇವಾಂಶ ಇರಬೇಕಾಗ್ತದೆ. ಅದಕ್ಕೆ ತೇವಾಂಶ ನೋಡ್ಕೊಂಡು ಮಾಡುವುದು ಒಳ್ಳೇದು ಸರ್. ಇಲ್ಲ 55 ಐತೆ ಅಂತೇಳಿ ಹಂಗ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಭೂಮಿ ಒಳಗೆ ಸ್ವಲ್ಪ ತೇವಾಂಶ ಇತ್ತು ಅಂದ್ರೆ ಕುಡಿ ಚುಡ್ತಕ್ಕಂತ ಒಂದು ಕೆಲಸ ಮಾಡಬೇಕು. ಒಂದ್ 5 ದಿವಸ ತಡ ಆದ್ರೂ ಏನೂ ಆಗಂಗಿಲ್ಲ. ಅಂದ್ರ ಕುಡಿ ಚೀಟುವಂತ ಒಂದು ಕೆಲಸ ಒಂದು 5 ದಿವಸ ತಡ ಆದ್ರೆ ಸಹಿತ ನಡೀತದ ಅಂತೀರಿ? ಹಾ ನಡೀತದೆ ಸರ್, ಬಟ್ ತೇವಾಂಶ ಮುಖ್ಯ ಸರ್, ತೇವಾಂಶ ನೋಡ್ಕೊಂಡು ನಾವು ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು. ಇದ್ರೊಳಗೆ 2-3 ಕುಡಿ ಕತ್ತರಿಸುವ ಯಂತ್ರಗಳನ್ನು ಲಭ್ಯ ಇದಾವೆ ಸರ್, ಅದನ್ನ ಯಂತ್ರದಿಂದ ಉಪಯೋಗ ಮಾತ್ರ ಒಂದು ಕುಡಿ ಕತ್ತರಿಸಬೇಕು ಸರ್. ಅದು ಸರಳವಾಗಿ ಆಗ್ತೈತಿ, ಇಫೆಕ್ಟಿವ್ ಆಗಿ ಆಗ್ತೈತಿ ಅಂತ ಹೇಳಿ. ಬರೋಬ್ಬರಿ. ಈಗ ಡಾಕ್ಟ್ರೆ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಅನಿಸ್ತದೆ, ಯಾಕಪ್ಪ ಅಂತಂದ್ರೆ ಈಗ ಮಳೆ ವಿಚಾರ ಬಂದಾಗ ಹವಾಮುನ್ಸೂಚನೆ ಪ್ರಕಾರ ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 14-15 ತನಕ ಇದೇ ವಾತಾವರಣ ಮುಂದುವರಿಬಹುದು. ಅಲ್ಲಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಹಗುರವಾಗಿ ಮಳೆ ಆಗುವುದನ್ನು ಬಿಟ್ಟರೆ ಬಹುತೇಕ ಒಣ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂದ್ರೆ 15 ನಂತರ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಆ ಸೂಚನೆ ಅದ, ಒಳ್ಳೆ ಮಳೆ ಆಗುವಂತಹ ಸೂಚನೆ 15 ನಂತರ ಅದ. ಒಂದ್ ವೇಳೆ 15 ನಂತರ ಮಳೆ ಆಯ್ತು ಅಂತಂದ್ರ ನಮ್ಮ ರೈತರು ಕುಡಿ ಚೂಟಬಹುದ ಹೆಂಗ ಅಂತೀರಿ? ಅವಶ್ಯವಾಗಿ ಚೂಟಬಹುದು, 15 ನಂತರ ಆದ್ರೆ ಚೂಟಬಹುದು. ಕುಡಿ ಚೂಟು ಒಂದು ಪದ್ಧತಿ ಬಹಳಷ್ಟು ಮುಖ್ಯವಾಗಿ ಇರತಕ್ಕಂತ ಒಂದು ತಂತ್ರಜ್ಞಾನ ಸರ್. ಇದರಿಂದ ನಮ್ಮ ಬೆಳೆಗಳಲ್ಲಿ ಇರ್ತಕ್ಕಂತ ಪಂಟೆಗಳು ಜಾಸ್ತಿ ಆಗ್ತವೆ, ಇಳುವರಿ ಜಾಸ್ತಿ ಆಗ್ತೈತಿ. ಹಂಗಾಗಿ ಕುಡಿ ಚೂಟುವುದನ್ನ ಪ್ರಮುಖವಾಗಿ ಇರ್ತಕ್ಕಂತ ಕೆಲಸ ಅಂತ ಹೇಳಿ. ಅಡ್ಡಿಯಿಲ್ಲ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ ತೆಂಗಳಿ ಅವರೇ. ಈಗ ರೋಗಗಳ ಬಗ್ಗೆ ನಾವು ಮಾತಾಡೋಣ. ವಿಶೇಷವಾಗಿ ಅನೇಕರು ಈ ಸಂದರ್ಭದೊಳಗೆ ಬಾಳೆ ಏನು ಬೆಳೀತಾ ಇದ್ದಾರೆ ಅವರಲ್ಲಿ ಎಲೆ ಚುಕ್ಕೆ ರೋಗ ಬರುವಂತಹದ್ದು ಸಾಧ್ಯತೆಗಳು ಅಥವಾ ಕೆಲವೊಂದು ಕಡೆ ಆ ಸಮಸ್ಯೆ ಕೂಡ ಇರಬಹುದು. ಅಂತ ಒಂದು ರೋಗವನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಡಾಕ್ಟರ್ ಝೈರ್ ತಾವೇನಾದ್ರೂ ಹೇಳಬಹುದಾ ಇದ್ರ ಬಗ್ಗೆ? ಹಾ ಸರ್, ಈಗ ನಾವು ನೋಡ್ತಾ ಇದ್ದೇವೆ ಬಾಳೆ ಮತ್ತೆ ಉಳ್ಳಗಡ್ಡೆ ಹೆಚ್ಚಿನ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇದೆ ಸರ್. ಆಮೇಲೆ ಪಪಾಯನೂ ಇದೆ. ಆದ್ರೆ ಇತ್ತೀಚೆಗೆ ಒಂದೆರಡು ಮೂರು ವಾರದಿಂದ ಹವಾಮಾನ ಬದಲಾಗುತ್ತಿರುವ ಹವಾಮಾನದಿಂದಾಗಿ ವೈರಸ್ನ ಎಲೆಗಳಿರ್ತಕ್ಕಂಥ ಸ್ಯಾಂಪಲ್ ಗಳು ಜಾಸ್ತಿ ಬರ್ತಾ ಇದೆ ಸರ್. ಇದು ವಿಭಿನ್ನ ಸನ್ನಿವೇಶ, ಯಾಕಂದ್ರೆ ಒಂದು ತಿಂಗಳಲ್ಲಿ ನಾವು ಹವಾಮಾನವನ್ನು ಗಮನಿಸ್ತಾ ಇದ್ದೇವೆ. ಮೇ 28ಕ್ಕೆ ಒಳ್ಳೆ ಆರಂಭದ ಮಳೆ ಆಯ್ತು, ಜೂನ್ ಎಂಡ್ ವರೆಗೂ ಚೆನ್ನಾಗಿ ಬಂತು. ಆಮೇಲೆ ಜುಲೈಯಲ್ಲಿ ಬಹಳಷ್ಟು ವ್ಯಾಪಕವಾಗಿ ವೇರಿಯೇಷನ್ ಗಳು ಕಾಣ್ತಾ ಇದೆ. ಈಗ ಕೆಲವು ರೈತರು ನೀರ್ ಕೊಟ್ಟರು ಹೆದರಿಕೆ ಆಗ್ತಾ ಇದೆ ಅವರಿಗೆ. ತೊಗರಿಯಲ್ಲಿ ಎಲ್ಲಿ ದುಡ್ಡು ಬರ್ತಾ ಅಂತ ಲಕ್ಕಿ ತಪ್ಪಲಾಗುತ್ತ ಅಂತ ಹೆದರಿಕೆ ಆಗ್ತಾ ಇದೆ ತೊಗರಿಯವರಿಗೆ. ಆ ಒಂದು ಹೆದರಿಕೆ ಇರುವಂತ ರೈತರು ಅಷ್ಟೇ ಅಲ್ಲಿ ಮುನ್ನೆಚ್ಚರಿಕೆ ಆಗಿ ಅವರು ಅದಕ್ಕೋಸ್ಕರ ಮೈಟಿಸೈಡ್ ಯಾವ್ದು ಆಗುತ್ತೆ, ಮೈಟಿಸೈಡ್ 1 ml ಪ್ಲಸ್ ಜಿಂಕ್ ಇರತಕ್ಕಂತ ಒಂದು ಇರತಕ್ಕಂಥವನ್ನು 1 g ಪ್ರತಿ ಲೀಟರ್ ಹಾಕೊಂಡ್ ಬಿಟ್ಟು ಸಿಂಪಡಣೆ ಮಾಡಬಹುದು. ಯಾಕಂದ್ರೆ ಉಮೈಟ್ 1 ml ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತಹ ಗುಡ್ಡು ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಎಲ್ಲಿ ಶುಗರ್ ಕೇನ್ ಇದೆ ಅಂದ್ರೆ ಕಬ್ಬಿದೆ ಅಲ್ಲಿಯ ಅಲ್ಲಿರ್ತಕ್ಕಂಥ ತೊಗರಿ ರೈತರು ಯಥೇಚ್ಛವಾಗಿ ನೋಡ್ಕೊಳ್ಬೇಕಾಗುತ್ತೆ ಒಂದೊಂದು ಗಿಡನು. ಯಾಕಂದ್ರೆ ಅಂತಹ ಸನ್ನಿವೇಶದಲ್ಲಿ ಕೂಡ ಗೊಡ್ಡಾಗುವ ಸಾಧ್ಯತೆ ಇದೆ ತೊಗರಿಯಲ್ಲಿ. ಆಮೇಲೆ ಬಾಳೆ ರೈತರು ಕೆಲವೊಂದು ಎಲೆ ಹಳದಿ ಆಗ್ತಾ ಇತ್ತು ಕಳೆದ 3 ವಾರ ಹಿಂದೆ ಆದಂತಹ ಮಳೆಯಿಂದಾಗಿ, ಅದು ನಿಧಾನವಾಗಿ ಈಗ ರಿಕವರಿ ಆಗ್ತಾ ಇದೆ. ಅವರಿಗೆ ರೈತರಿಗೆ ಹೇಳ್ತಾ ಇದ್ದೇವೆ ಏನು ಕಾರ್ಬನ್ಡೈಸಿಮ್ ಅಥವಾ ಕ್ಲೋರೋಕ್ಲೋರೈನ್ ಕವಚ ಅದನ್ನು 2 g ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಅದರೊಟ್ಟಿಗೆ 19-19 ನೀರಿನಲ್ಲಿ ಕರಗುವಂತಹ ಏನು NPK ಇದೆ ಅದನ್ನು ಒಂದು 3 g ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಅವಾಗ ಸ್ವಲ್ಪ ಹಳದಿ ಬಣ್ಣ ಆಗ್ತಿರುತ್ತೆ. ಯಾಕಂದ್ರೆ ತಳಭಾಗ ಹಳದಿ ಆದ್ರೆ ಏನೂ ರೈತರು ಗಾಬರಿ ಪಡ್ಕೊಳ್ಬೇಕಿಲ್ಲ, ಬಾಳೆಯಲ್ಲಿ ಅದು ಯಥೇಚ್ಛವಾಗಿ ಹೊಸ ಎಲೆಗಳು ಬರ್ತಾ ಇರ್ತವೆ. ಆ ಬಗ್ಗೆ ರೈತರು ಇದು ಮಾಡಿ. ಆಮೇಲೆ ಉಳ್ಳಗಡ್ಡೆ ರೈತರುಗಳು ಅಷ್ಟೇ, ಅಲ್ಲಿ ಕೂಡ ಭೂಮಿಯ ಕಡೆಗೆ ನೆಚ್ಚಿ ಸುತ್ತಕೊಂಡು ಹೋಗ್ತಾ ಇದೆ. ಆದಷ್ಟು ರೈತರು ಅಷ್ಟೇ ಗೋಮೂತ್ರ ಆಗಿರ್ಬೋದು ಎರೆಜಲ ಇರ್ಬೋದು ಅದನ್ನು 5 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಸಾಕು, ಅದನ್ನು ನಿರ್ವಹಣೆ ಮಾಡಬಹುದು. ಇದು ಯಾವುದು ಒಂದು ನೋಡ್ತಾ ಇದ್ರೆ ಅಲ್ಲಿ ಸ್ಯಾಂಪಲ್ ಬಂದಿತ್ತು ಆಲ್ಟರ್ನೇಟಿವ್ ಚುಕ್ಕಿ ರೋಗದ ಚಿಹ್ನೆಗಳು ಇಲ್ಲ ಅದರಲ್ಲಿ. ಹವಾಮಾನ ವೈಪರೀತ್ಯದಿಂದಾಗಿ ತುದಿ ಸುಡ್ತಾ ಇದೆ. ಬರುವಂತ ಏನು ಮುನ್ಸೂಚನೆ ಕೊಟ್ಟರೆ ಬರುವ ವಾರದಲ್ಲಿ ಹದಾ ಮಳೆ ಆಗುವುದು 7-10 mm ಆ ಮಳೆ ಟೈಮಲ್ಲಿ ಕೂಡ ಅದು ರಿಕವರ್ ಆಗುವ ಸಾಧ್ಯತೆ ಇದೆ ಸರ್. ಅದೇ ರೀತಿ ಸೋಯಾಬೀನ್ ಅಲ್ಲಿ ಅಷ್ಟೇ ಸರ್. ಸೋಯಾಬೀನ್ ಅಲ್ಲಿ ಅಷ್ಟೇ ಮುಖ್ಯವಾಗಿ ಬರುವಂತ ನಾವು ನೋಡ್ತಾ ಇದ್ರೆ ಅಂಗಮಾರಿ ರೋಗಗಳನ್ನು ನೋಡ್ತಾ ಇದೇವೆ. ಕರೆಕ್ಟ್ ಆಗಿ ಜೂನ್ ಅಲ್ಲಿನೇ ಅದನ್ನು ಬಿತ್ತನೆ ಮಾಡಿದ್ದಾರೆ ರೈತರು. ಆ ಹಂತದಲ್ಲಿ ಅಷ್ಟೇ ಈಗ ಈ ಹೂಗಳೆಲ್ಲ ಸೆಟ್ಟಿಂಗ್ ಆಗ್ಬಿಟ್ಟು ಕನ್ವರ್ಟ್ ಆಗಕ್ಕೆ ರೆಡಿ ಇದಾವೆ ಫಾಲ್ ಸ್ಟೇಜ್ ಅಲ್ಲಿ. ಇಲ್ಲಿ ಕೂಡ ನಾವು ಅಲ್ಲಲ್ಲಿ ಎಲೆ ಚಿಕ್ಕಿ ರೋಗ ಸುಟ್ಟಂತೆ ಕಾಣ್ತಾ ಇದೆ. ಅಲ್ಲಿ ಅಷ್ಟೇ ರೈತರು ಈಗಾಗಲೇ ಒಂದು ಮುನ್ನೆಚ್ಚರಿಕೆವಾಗಿ ಮ್ಯಾಂಕೋಸೆಬ್ 2 g ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಆ ಒಂದು ಅಂಗಮಾರಿ ರೋಗವನ್ನು ಹತೋಟಿ ಮಾಡಬಹುದು. ಏನು ಇದು ತಾತ್ಕಾಲಿಕವಾಗಿ 3-4 ದಿನ ಆರಾಮವಾಗಿ ತಡ್ಕೊಳ್ಳುತ್ತೆ. 3-4 ದಿನ ಒಳಗಡೆ ಮಳೆ ಬಂದ್ರೆ ಸೋಯಾಬೀನ್ ಒಳ್ಳೆ ಸ್ಥಿತಿಯಲ್ಲಿ ಇದೆ ಸರ್. ಈಗ ಈ ನೀರಿನ ಕೊರತೆಯಿಂದಾಗಿ ಏನಾದರೂ ಬೆಳೆಗಳ ಮೇಲೆ ಪರಿಣಾಮ ಆಗಿ ರೋಗಗಳಾಗಲಿ ಅಥವಾ ಒಂದು ಶಾರೀರಿಕ ರೋಗಗಳಾಗಲಿ ಬರುವಂತಹ ಸಾಧ್ಯತೆಗಳು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ? ನಮಗೆ ಮೈನ್ ಆಗಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಎಲ್ಲಿ ವಾಟರ್ ಸ್ಟ್ರೆಸ್ ಆಗುತ್ತೆ, ಭೂಮಿ ಕ್ರ್ಯಾಕ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗೆ ನಮಗೆ ಕ್ಯಾಲ್ಸಿಯಂ ಮತ್ತೆ ಬೋರಾನ್ದೇ ಪ್ರಾಬ್ಲಮ್ ಬರ್ತದೆ ವ್ಯಾಪಕವಾಗಿ ಕಂಡು ಬರ್ತದೆ, ಅಂದ್ರೆ ನ್ಯೂನತೆ ಕಂಡು ಬರ್ತದೆ. ಶಾರೀರಿಕವಾಗಿ ನಾವು ಲಕ್ಷಣಗಳನ್ನು ನೋಡ್ತಾ ಇದ್ದೇವೆ ಸರ್. ಅದನ್ನು ಅದಕ್ಕೋಸ್ಕರ ಈಗಾಗಲೇ ರೈತ ತಂತ್ರ ಕೇಂದ್ರದಲ್ಲಿ ಎಲ್ಲವೂ ಮಲ್ಟಿ ನ್ಯೂಟ್ರಿಯಂಟ್ ಗಳ ಲಭ್ಯತೆ ಕೂಡ ಅಲ್ಲಲ್ಲಿ ಇದೆ. ಆಮೇಲೆ ಇದಕ್ಕೋಸ್ಕರ ರೈತರು 1,000 ರೂಪಾಯಿ 800 ರೂಪಾಯಿ ಕೊಟ್ಟು ಸಿಂಪಡಣೆ ಮಾಡ್ಬೇಕಂತಿಲ್ಲ, ಜಸ್ಟ್ 160-200 ರೂಪಾಯಿಗೆ ಸಿಗುವಂತ ಮಲ್ಟಿ ಟಾನಿಕ್ ಗಳನ್ನು ಕೂಡ ಆರೋಗ್ಯದಲ್ಲಿ ಸಿಗ್ತವೆ. ಅಥವಾ ಎರೆಜಿಲೆ ಅಥವಾ ವರ್ಮಿ ವಾಶ್ ಅದನ್ನ ಹಾಕೊಂಡ್ಬಿಟ್ಟು 3 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ತಾತ್ಕಾಲಿಕ ಏನಿದೆ ನಾಲ್ಕೈದು ದಿನ ಬೆಳೆ ಕಾಪಾಡ್ಕೊಳ್ಬೇಕು, ಅದನ್ನು ಕಾಪಾಡ್ಕೊಳ್ಬೇಕು. ಅಂದ್ರೆ ಏನು ಪೋಷಕಾಂಶಗಳಾಗಲಿ ಅಥವಾ ಇತರೆ ಏನು ರಾಸಾಯನಿಕಗಳು ಬೇಕು ರೈತರಿಗೆ ಎಲ್ಲ ಲಭ್ಯ ಆಗುವಂತಹ ವ್ಯವಸ್ಥೆ ಅದ ಅಂತೀರಿ ತಾವು? ಹೌದು ಹೌದು, ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿನೂ ಟಾನಿಕ್ಗಳು ಲಭ್ಯತೆ ಇದೆ ಸರ್. ಈಗ ಅನೇಕರು ಕಾಯಿಪಲ್ಯಗಳನ್ನ ಬೆಳೆದೇ ಇರ್ತಾರೆ, ಅದು ನೀರಾವರಿ ಮಾಡ್ತಾ ಇರ್ತಾರೆ, ಇಂತಹ ಸಂದರ್ಭದೊಳಗೆ ಅವರಿಗೆ ಏನು ಸಮಸ್ಯೆಗಳಿರಬಹುದು, ರೋಗಗಳ ಸಮಸ್ಯೆ? ಈಗಾಗಲೇ ಅವರಿಗೆ ಒಂದು ಕಾಯಿಪಲ್ಯ ಇರುವಂತ ಈಗಾಗಲೇ ಒಂದು ನುಗ್ಗೆಯಲ್ಲಿ ಅಷ್ಟೇ, ಆಮೇಲೆ ಎಲೆ ಪಾಲಕ್ ಸೊಪ್ಪಲ್ಲಿ ಎಲೆ ತಿನ್ನುವಂತ ಹುಳಗಳ ಸಮಸ್ಯೆ ಇದೆ ಸರ್. ನಾವು ಅಲ್ಲಲ್ಲಿ ಹೋದಾಗ ಅದ್ರ ಬಗ್ಗೆ ಯಾವ ರೀತಿ ನುಗ್ಗೆ ತಪ್ಪಿಸುವಂತಹ ಜೇಡ ಜಾತಿ ಹುಳಗಳು ಇದೆ ಸರ್, ಅದ್ರ ಬಗ್ಗೆ ಕೂಡ ರಾಜ್ಯಗಳು ಸರ್. ನಾವು ಏನ್ ಹೇಳ್ತೇವೆ ಅಂದ್ರೆ ಮಳೆ ಇರ್ಲಾರ್ದಕ್ಕೆ ಯಾವ ವಿಶೇಷವಾಗಿ ಇರ್ತಕ್ಕಂತ ಹುಳುಗಳು ಅದಂಗಿಲ್ಲ ಮೊತ್ತ ಮೊದಲದಾಗಿ. ಅದಕ್ಕಾಗಿ ನಾವು ಅಲ್ಲಿ ಹುಳುಗಳನ್ನು ಕಂಡು ಬಂದ್ರೆ ಹಳದಿ ಅಂಟು ಬಲೆಗಳನ್ನು ಹಾಕೋಬೇಕು, ಅಲ್ಲಿ ರಸಗೊಬ್ಬರ ಹುಳುಗಳು ಎಲ್ಲ ಆಕರ್ಷಣೆ ಆಗ್ತಾವ ಅಲ್ಲಿ ಹತ್ಕೋತಾವ, ಆ ತರ ಮಾಡ್ಕೋಬೇಕು. ನೀವು ಯಾವುದೇ ಒಂದು ರಾಸಾಯನಿಕ ಸಿಂಪರಣೆ ಮಾಡ್ತಕ್ಕಂತ ಅವಶ್ಯಕತೆ ಬರುತ್ತೆ. ಈಗ ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ರೈತರು ಇತ್ತೀಚಿನ ದಿವಸದೊಳಗೆ ನೋಡ್ತಾ ಇದ್ದೀವಿ ಈ ಕೂಲಿ ಆಳುಗಳ ಕೊರತೆಯಿಂದಾಗಿ ಅಥವಾ ಜಲ್ದಿ ಜಲ್ದಿ ಕೆಲಸ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಬಹಳಷ್ಟು ಕಳೆನಾಶಕ ಬಳಸುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಕಳೆನಾಶಕಗಳು ಕೂಡ ಸಾಕಷ್ಟು ಪವರ್ಫುಲ್ ಅದಾವ ಮತ್ತ ಸಾಕಷ್ಟು ಪರಿಣಾಮಕಾರಿ ಅದಾವ. ಹಿಂಗಾಗಿ ಏನಾಗ್ತದ ಅಂತಂದ್ರೆ ರೈತರು ಕಳೆನಾಶಕದ ಮೇಲೆ ಬಹಳಷ್ಟು ಅವಲಂಬನೆ ಆಗುವಂತಹದ್ದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ರೆ ಕಳೆನಾಶಕಗಳದ ವಿಚಾರ ಮಾಡಿದ್ರೆ ಅವು ಮಣ್ಣಿನ ಮೇಲೆ ಮಾಡುವಂತಹ ಒಂದು ಪರಿಣಾಮಗಳು, ಪರಿಸರದ ಮೇಲೆ ಮಾಡುವಂತಹ ಪರಿಣಾಮಗಳು, ಮಿತ್ರ ಕೀಟಗಳ ಮೇಲೆ ಮಾಡುವಂತಹ ಪರಿಣಾಮಗಳು, ಇವೆಲ್ಲ ನಾವು ಬಹಳಷ್ಟು ಸಾರಾಸಗಟು ವಿಚಾರ ಮಾಡಬೇಕಾಗ್ತದೆ. ಈ ವಿಷಯದೊಳಗೆ ತಾವು ಏನು ರೈತರಿಗೆ ಹೇಳಬೇಕಂತೀರಿ? ಆಕ್ಚುಲಿ ಮಣ್ಣು ಜೀವಂತವಾಗಿ ಇರ್ತಕ್ಕಂಥದ್ದು ರೈತರಿಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಇದಕ್ಕೆ ಅದಕ್ಕೆ ನಾವು ಮಣ್ಣಿನಲ್ಲಿ ಜೀವಂತವಾಗಿ ಇಟ್ಕೋಬೇಕಂದ್ರೆ ಸಾಕಷ್ಟು ಸೂಕ್ಷ್ಮಾಣ ಜೀವಿಗಳು ಅದರೊಳಗೆ ಇರಬೇಕಾಗತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಕ್ಕಂತ ಇರುವುದೇನಪ್ಪಾ ಅಂತಂದ್ರೆ, ಯಾವಾಗ ನಿಮಗೆ ಅವಶ್ಯಕ ನಿರ್ವಹಣೆ ಇಲ್ಲ, ಹೊಟ್ಟೆ ನನಗೆ ಏನು ಸಾಧ್ಯ ಇಲ್ಲ ಅಂದಾಗ ಮಾತ್ರ ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬೇಕು. ಭೂಮಿ ಬಹಳಷ್ಟು ದಿವಸ ಬರಬೇಕಾಗಿದ್ದು ನಾವು ಹೆಚ್ಚು ಹೆಚ್ಚುವಾಗಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಒಂದು ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮುಂಜಾಗ್ರತೆ ಕ್ರಮಗಳಂದ್ರೆ ಸಾಕಷ್ಟು ನಾವು ನೋಡ್ತಿದ್ವಿ ಸರ್, ನಮ್ಗೆ ಒಂದು ಎರಡು ಮೂರು ದಿವಸಕ್ಕೆ ಒಂದರೆ ಒಂದು ಸಮಸ್ಯೆ ಬಂದಿರ್ತದೆ ಸರ್ ಕಳೆನಾಶಕದ್ದು. ಯಾವ ರೀತಿ ಆಗಿದೆಯಪ್ಪ ಅಂತ ಹೇಳಂತಂದ್ರೆ, ಈ ರೈತರು ಏನ್ ಮಾಡ್ತಾ ಇದಾರೆ, ಕಳೆನಾಶಕಗಳನ್ನು ಮತ್ತು ಕೀಟನಾಶಕಗಳನ್ನು ಒಂದೇ ಸಲ ತಂದು ಒಂದೇ ಕಡೆ ಇಟ್ಟಿರ್ತಾರೆ ಸರ್. ಅವ್ರು ತಗೊಳ್ಳೋದ್ನಾಗ ಕೀಟನಾಶಕ ಜೊತೆಯಾಗಿ ಕಳೆನಾಶಕನ ತಗೊಂತಾರೆ, ಸಿಂಪರಣೆ ಮಾಡ್ತಾರೆ. ಹಂಗಾಗಿ ಏನಾಗ್ಬಿಡ್ತದೆ, ಬೆಳೆ ಸಂಪೂರ್ಣವಾಗಿ ಒಂದು ಹಾಳಾಗ್ಬಿಡ್ತೈತಿ. ಯಾವಾಗ ಗೊತ್ತಾಗುತ್ತೆ ಇದು ಅಂದ್ರೆ, ಒಂದ್ ಎರಡು ದಿವಸದ ಬೆಳೆ ಮಾರಿ ಕೆಡಿಸ್ಲಾಗತ್ತೀರಿ ಅಂದ್ರೆ ಅವಾಗ ಓಡ್ ಬರ್ತಿದ್ದಾರೆ ಸರ್, ಈ ತರ ಆಗಿದೆ ನಮ್ಮ ಕಳೆನಾಶಕದ್ದು ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅವುಗಳನ್ನು ಒಂದು ಔಷಧಿಗಳನ್ನು ಬೇರೆ ಕಡೆನೆ ಇಡಬೇಕು ಸರ್, ಕೀಟನಾಶಕದೊಂದು ಬೇರೆ ಕಡೆ ಇಡಬೇಕು. ಪ್ರಮುಖವಾಗಿರ್ತಕ್ಕಂಥದ್ದು ಬಹಳಷ್ಟು ಸಮಸ್ಯೆ ಆಗ್ತದೆ, ಯಾಕಂದ್ರೆ ಒಂದ್ಸಲ ಸಿಂಪರಣೆ ಮಾಡಿದ್ರೆ 50-60 ಎಕರೆ ಹೋಗ್ಬಿಡ್ತೀವಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ, ನಮ್ಮ ಕಳೆನಾಶಕ ಇದ್ದಿಂದ ಯಾವಾಗ ಬೇಕಾದ್ರೆ ಸಿಂಪರಣೆ ಮಾಡ್ತಾ ಇದಾರೆ ಸರ್. ಸರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಮಳೆ ಆಗಿಲ್ಲ ಸರ್ ನಮ್ ಕಡೆ, ಈಗ ಈ ಮಳೆ ಆಗಿಲ್ಲ, ಒಣ ವಾತಾವರಣ, ಆದ್ರೂ ನಾವು ಕ್ರಿಮಿನಾಶಕಗಳನ್ನು ಸಿಂಪರಣೆ ಮಾಡ್ತೇವೆ ಅಂದ್ರೆ ತಪ್ಪು, ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಬೇರೆ ಬಿಡ್ತದೆ, ಮಣ್ಣಿನ ಮೇಲೆ ದುಷ್ಪರಿಣಾಮ ಬೀರ್ತದೆ, ಆಮೇಲೆ ಕಳೆಗಳ ನಿಯಂತ್ರಣ ಆಗಂಗಿಲ್ಲ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ, ತೇವಾಂಶ ಇರತಕ್ಕಂಥದ್ದನ್ನ ನಾವು ನೋಡ್ಕೋಬೇಕು ಸರ್. ಇನ್ನು ಭೂಮಿಯಲ್ಲಿ ತೇವಾಂಶ ಇದ್ದಾಗ ಮಾತ್ರ ನಾವು ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ಬೇಕು ಒಂದೇ. ಇನ್ನೊಂದು ಮೂರನೇದು ಏನಿದೆಪ್ಪ ಅಂತ ಹೇಳಂತಂದ್ರೆ ಸರ್, ನಾವು ಯಾವ ಕಳೆನಾಶಕಗಳನ್ನು ಯಾವ ಬೆಳೆಗೆ ಮಾಡ್ತೇವೆ ಅಂತದ್ದು ಪಕ್ಕಾ ತಜ್ಞರ ಶಿಫಾರಸು ತಗೊಂಡು ಮಾತ್ರ ಸಿಂಪರಣೆ ಮಾಡ್ಬೇಕು ಸರ್. ಬರೋಬ್ಬರಿ ಅಗದಿ ಬರೋ. ಆಮೇಲೆ ಆಜುಬಾಜು ಬೆಳೆ ಯಾವ್ದಾವ್ ನೋಡ್ಕೊಂಡು ಮಾಡ್ಬೇಕು ಸರ್. ಉದಾಹರಣೆಗಾಗಿ 2,4-D ಅಂತಕ್ಕಂತ ಒಂದು ಕಳೆನಾಶಕ, ಒಂದು ಬಾಜು ಹತ್ತಿ ಇತ್ತು ಅಂದ್ರೆ ಅಲ್ಲಿ ಸಿಂಪರಣೆ ಮಾಡಿದ್ರೆ ಹತ್ತಿ ಸಂಪೂರ್ಣವಾಗಿ ನಾಶ. ಅಂದ್ರೆ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ನಮ್ ಪ್ರತಿಯೊಂದು ಎರಡು ದಿವಸಕ್ಕೆ ಒಬ್ಬರೇ ಅಂತ ಒಂದು ಸಮಸ್ಯೆ ತಗೊಂಡ್ಬರ್ತಾರೆ ಸರ್. ನಮ್ ಕೃಷಿ ಜ್ಞಾನಕ್ಕೆ ನನ್ ಬಾಜು ಕಬ್ಬಿತ್ತು, ಕಬ್ಬಿನ ಮೇಲೆ ನಾವು ಸಿಂಪರಣೆ ಮಾಡಿದೆ ಹತ್ತಿ ಎಲ್ಲ ನಾಶ ಆಯ್ತು, ಕಬ್ಬಿತ್ತು ಅದ್ರ ಬಗ್ಗೆ ನಾವು ತೊಗರಿ ಮಾಡಿದೆ ತೊಗರಿ ನಾಶ ಆಯ್ತು ಅಂತಂದ್ರೆ, ಸಾಕಷ್ಟು ಕಳೆನಾಶಕಗಳು ಬೇರೆ ಕಡೆ ಹೋಗ್ಲಾರ್ದಂಗೆ ಗಾಳಿ ಇರ್ಲಾರ್ದ ಒಂದು ಸಮಯದಲ್ಲಿ ಸಿಂಪರಣೆ ಮಾಡ್ಬೇಕು. ಆಜು ಬಾಜು ನಮ್ದು ಏನಿದೆ ಅದನ್ನ ಬೆಳೆ ನೋಡ್ಕೊಂಡು ನಾವು ಸಿಂಪರಣೆ ಮಾಡ್ತಕ್ಕಂತ ಒಂದು ಕೆಲಸ ಬಹಳಷ್ಟು ಬಹಳ ಮುಖ್ಯ ಸರ್. ಇದನ್ನು ಗಮನದಲ್ಲಿ ಇಟ್ಕೋಬೇಕು ನೋಡ್ ಸರ್. ಮೂರ್ ಪಾಯಿಂಟ್ ಸರ್ ಒಟ್ಟಾರೆ ಹೇಳ್ಬೇಕಾಗಿದ್ದು ಅಂದ್ರೆ, ಯಾವಾಗ್ಲೂ ಕಳೆನಾಶಕ ಕೀಟನಾಶಕಗಳನ್ನ ಕೂಡಿ ಇಡಬಾರ್ದು ಸರ್. ಎರಡನೇದು ಭೂಮಿಯಲ್ಲಿ ತೇವಾಂಶ ಇರತಕ್ಕಂಥದ್ದನ್ನ ನೋಡ್ಕೋಬೇಕು. ಮೂರನೇದ್ದು ನಮ್ದು ಆಜುಬಾಜು ಬೆಳೆಗಳು ಯಾವ್ದು ನೋಡ್ಕೊಂಡು ಬೇರೆ ಬೆಳೆಗಳ ಮೇಲೆ ಹೋಗ್ಲಾರ್ದಂಗೆ ನಾವು ಸಿಂಪರಣೆ ಮಾಡ್ಬೇಕು. ಇದು ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದೆ ಕಳೆನಾಶಕಗಳನ್ನ ಉಪಯೋಗ ಮಾಡಬೇಕಾದಾಗ. ಈಗ ತಾವು ಹೇಳದಂಗೆ ಇದು ಬಹಳ ಗಂಭೀರವಾದಂತಹ ಸಮಸ್ಯೆ. ಕೀಟನಾಶಕ ಆಮೇಲೆ ಕಳೆನಾಶಕ ಎರಡೂ ಕೂಡಿಸಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದಪ್ಪ ಅಂತಂದ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ, ಅದು ಮತ್ತೇನಿಲ್ಲ. ಹೌದು ಸರ್, ಹೌದು. ಈಗ ಸಾಕಷ್ಟು ಎರಡು ದಿವಸಕ್ಕೊಂದು ಮೂರು ದಿವಸಕ್ಕೊಂದು ಸಮಸ್ಯೆಗೆ ಬರ್ತಾ ಇದೆ ಸರ್ ನಮ್ ಕಡೆ. ಸರ್, ನಮ್ಮ ಆಳವಂಶ ಹೊಡೆದ್ರಿ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ, ಅದು ಇಟ್ಟೇವೆ ಹಂಗಿದೆ. ಒಂದ್ಸಲ ಕಳೆನಾಶಕ ಹೊಡೆದ್ರೆ ನೀವು ಏನ್ ಮಾಡ್ಲಿಕ್ಕೆ ಹಂಗಿದೆ? ಈಗ ಬೆಳೆಗಳ ಮೇಲೆ ಈ ಪರಿಣಾಮ ಆಗೇ ಆಗ್ತದ. ಮಣ್ಣಿನ ಮೇಲೆ ಅಂದ್ರೆ ಸ್ವಲ್ಪ ದಿವಸದೊಳಗಾಗುವಂತಹ ಪರಿಣಾಮಗಳು, ಆಮೇಲೆ ಬಹಳ ದೀರ್ಘ ಕಾಲದೊಳಗಾಗುವಂತಹ ಪರಿಣಾಮಗಳು ಸಾಕಷ್ಟು ತೊಂದರೆ ಕೊಡುವಂತವು ಇರಬಹುದು ಅಂತ ಅನಿಸ್ತದಲ್ಲ? ಇಂಥವೇ ಇರ್ತವೆ ಸರ್ ಸಾಕಷ್ಟು. ಇದ್ರ ಮೇಲೆ ಸಂಶೋಧನೆ ಆಗಿದೆ, ಕೆಲವೊಂದು ಕಳೆನಾಶಕಗಳು ಬ್ಯಾನ್ ಆಗಿದಾವೆ. ಅದ್ರನ್ನು ಮುಂದೆ ಯಥೇಚ್ಛವಾಗಿ ಉಪಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ ಸರ್ ಕಳೆನಾಶಕಗಳು. ಅಂದ್ರೆ ಮನ್ಸಿಗೆ ಬಂದಂಗೆ ನಾವು ಯಥೇಚ್ಛವಾಗಿ ಉಪಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ. ಬಹಳಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬೇಕು ಸರ್. ತೇವಾಂಶ ನೋಡ್ಕೊಂಡು ಅದನ್ನು ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಸಾಕಷ್ಟು ಒಂದು ಹಾನಿ ಆಗೇ ಆಗುತ್ತೆ. ಬರೋಬ್ಬರಿ ಇಷ್ಟು ವಿಷ ಅದಾವ, ಇವುಗಳನ್ನ ಬಹಳ ಕೇರ್ಫುಲ್ ಆಗಿ ಅಥವಾ ಬಹಳ ಕಾಳಜಿಯಿಂದ ಬಳಸಬೇಕು ಅಂತ ಗೊತ್ತಿದ್ದಾಗ ರೈತರು ಅದ್ರ ಬಗ್ಗೆ ಯಾಕಷ್ಟು ಕಾಳಜಿ ತಗೊಳ್ತಾ ಇಲ್ಲ ಅಂತನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಯಾಕೆ ಕಳೆನಾಶಕಗಳನ್ನ ಬಹಳಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು? ಕಳೆನಾಶಕಗಳು ಉಪಯೋಗ ಮಾಡಬಾರ್ದು ಅಂತಲ್ಲ ಸರ್, ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಮುಂಜಾಗ್ರತೆ ಕ್ರಮಗಳನ್ನು ಅಂದ್ರೆ ಅವರಿಗೆ ಅವೇರ್ನೆಸ್ ಆಗ್ತಕ್ಕಂತ ಕೆಲಸ ಮಾಡ್ಕೋಬೇಕು ಸರ್. ಈಗ ಕೇಳಬೇಕು ಸರ್, ತಜ್ಞರ ಕೇಳಿ ನಾವು ಸಿಂಪರಣೆ ಮಾಡಬೇಕು ಸರ್. ಯಾವ್ದು ಈಗ ಉದಾಹರಣೆಗಾಗಿ ನಾವು ಕಳೆ ಬರೋಕ್ಕಿಂತ ಮೊದಲನೇ ಸಿಂಪರಣೆ ಮಾಡತಕ್ಕಂತ ಒಂದು ಔಷಧಿ ಇದೆ ಸರ್. ಅಕಸ್ಮಾತ್ ಔಷಧಿನೇ ಮಾಡೋರು ಇದ್ರೆ ಔಷಧಿ ಮಾಡಿದ್ರೆ ನಿಮ್ ಕಳೆ ಬರೋದು ಸಾಕಷ್ಟು ಕಡಿಮೆ. ಯಾವಾಗ ವಿಚಾರ ಮಾಡ್ತೇವಿ ನಾವು ಅಂದ್ರೆ ಲಾಸ್ಟ್ ಕಳೆ ದೊಡ್ಡದಾಗಿ ಎಲ್ಲ ಆದ್ಮೇಲೆ ಅವಾಗ ವಿಚಾರ ಮಾಡಿದೀವಿ ಅಂದ್ರೆ ಅದಕ್ಕೆ ಒಂದು ತಜ್ಞರ ಶಿಫಾರಸಿನಾಗ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಷ್ಟು ಪ್ರಮಾಣದಾಗ ತೇವಾಂಶ ನೋಡ್ಕೊಂಡು ಮಾಡದೇವಪ್ಪ ಅಂದ್ರೆ ದುಷ್ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸರ್. ಅದನ್ನ ನಾವು ಮಾಡ್ಕೊಳ್ಳುವಂತದ್ದು ಒಂದ್ ಕೆಲಸ ಅಂದ್ರೆ ಸಾಧ್ಯ ಆದಷ್ಟು ಕನಿಷ್ಠ ಪ್ರಮಾಣದೊಳಗೆ ನಾವು ಅದನ್ನು ಬಳಸೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಒಳ್ಳೇದು ಡಾಕ್ಟರ್ ರಾಜು ತೆಗಳಿಯವರೇ ಮತ್ತೆ ಡಾಕ್ಟರ್ ಜಹೀರ್ ಅಹಮದ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಂಧುವರಿಗೆ ಈ ವಾರ ಈ ಸದ್ಯಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿಕೊಟ್ಟಿದ್ದೀರಿ. ಮತ್ತೆ ಏನ್ ಮಾಡಬೇಕು ಏನ್ ಮಾಡಬಾರದು ಇಂತಹ ವಿಚಾರಗಳನ್ನ ನಮ್ಮ ರೈತರು ಬಹಳಷ್ಟು ಕೂಲಂಕುಷವಾಗಿ ವಿಚಾರ ಮಾಡಿ ಯಾವುದೇ ಒಂದು ರಾಸಾಯನಿಕ ಬಳಸುವಂತಹ ಸಂದರ್ಭದೊಳಗೆ ಅದರ ಬಗ್ಗೆ ಪೂರ್ವಾಪರ ತಿಳ್ಕೊಂಡು ತಜ್ಞರ ಶಿಫಾರಸಿನ ಮೇಲೆ ಅವ್ರ ಜೋಡಿ ಚರ್ಚೆ ಮಾಡಿ ಅದನ್ನು ಬಳಸಿದ್ರೆ ಬಹಳ ಒಳ್ಳೇದಾಗ್ತದೆ. ಇಲ್ಲಪ್ಪ ಅಂತಂದ್ರೆ ಅನವಶ್ಯಕವಾದಂತಹ ಸಮಸ್ಯೆಗಳಲ್ಲಿ ನಾವು ಸಿಲುಕಿಕೊಳ್ಳುವಂತಹ ಒಂದು ಸಂದರ್ಭ ಇರ್ತದ. ತಾವು ಇಲ್ಲ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ಇಲ್ಲಿ ತನಕ ನಾವು ಡಾಕ್ಟರ್ ರಾಜು ತೆಗಳಿ ಅವರು ಮತ್ತೆ ಡಾಕ್ಟರ್ ಜಹೀರ್ ಅಹಮದ್ ಅವರ ಜೊತೆಗೆ ಚರ್ಚೆ ಮಾಡಿದ್ವಿ. ಸಾಕಷ್ಟು ವಿಚಾರಗಳು ತಮಗೆ ತಿಳಿದು ಅಂತೇಳಿ ಭಾವಿಸ್ತೀವಿ. ತಮಗೇನಾದರೂ ಇನ್ನು ಸಮಸ್ಯೆಗಳು ಇದ್ದವು ಅಂತಂದ್ರೆ ಅಥವಾ ಕೃಷಿ ಬಗ್ಗೆ ಏನಾದರೂ ವಿಚಾರಗಳನ್ನ ಸಂಗತಿಗಳನ್ನ ತಿಳ್ಕೋಬೇಕು ಅಂತಂದಾಗ ಅವರಿಗೆ ತಾವು ಕರೆ ಮಾಡಿ ಮಾತಾಡಬಹುದು. ತೆಗ್ಗಳಿಯವರ ಮೊಬೈಲ್ ನಂಬರ್ 9486963115. ಇನ್ನು ಡಾಕ್ಟರ್ ಜಹೀರ್ ಅಹಮದ್ ಅವರ ಮೊಬೈಲ್ ನಂಬರ್ 9845300326. ಈ ನಂಬರ್ಗಳಿಗೆ ಸಂಪರ್ಕ ಮಾಡಿ ತಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗಳ್ಳಿ ಹಾಗೂ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಇದುವರೆಗೆ ಕೃಷಿ ಸಂವಾದ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಸುವರ್ಣಾವಕಾಶ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತ ಬಂಧು ಅಭಿಯಾನವನ್ನು ಆಗಸ್ಟ್ 15ರಿಂದ 2 ತಿಂಗಳವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ರೈತರು ಎರೆಹುಳು ಘಟಕ ಮಾಡಿಕೊಳ್ಳಬಹುದಾಗಿದೆ. ಎರೆಹುಳು ಗೊಬ್ಬರ ತಯಾರಿಸಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿಯುವ ಗಾಳಿಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ. ಈ ಲಾಭ ಪಡೆದುಕೊಳ್ಳಲು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಇದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ಈಗ ರೇಣುಕಾ ಸ್ವಸಹಾಯ ಸಂಘದ ಸದಸ್ಯರಿಂದ ನಾಗರ ಪಂಚಮಿ ಹಾಡುಗಳು. ನಾಗರ ಪಂಚಮಿ ನಾಡಿಗೆ ದೊಡ್ಡವರು ನಾನು, ನಮ್ಮ ತಂಗಿ ಹೋತಿಗೆ ಕೂಲೆ, ನಾನು ನಮ್ಮ ತಂಗಿ ಹೋತಿಗೆ ಕೂಲೆ, ನಾನು ನಮ್ಮ ತಂಗಿ ಹೋತಿಗೆ ಕೂಲೆ, ನಾನು ನಮ್ಮ ತಂಗಿ ಹೋತೆಗೆ ಕೋಲೆ, ನಾನೂನೇ ನಮ್ಮ ತಂಗಿ ಹೋತೆಗೆ ವಾದಲೆ, ಶ್ರೀಗಂಗನ ಸಿಂಪೆ ಮರತೇವೆ ಕೋಲೆ, ಶ್ರೀಗಂಗನ ಸಿಂಪೆ ಮರತೇವೆ ಕೋಲೆ, ಶ್ರೀಗಂಧದ ಸಿಂಪೆ ಮರತೇವೆ ಕೋಲೆ, ಶ್ರೀಗಂಧದ ಸಿಂಪೆ ಮರತೇವೆ ಕೋಲೆ. ಅಡಗೆಯ ಮನೆಯಾಗ ನಡವ ಬೋದಿನ ಮ್ಯಾಲ, ಓಡೋಗೆ ತಂಗಿ ತರ ಹೋಗೆ ಕೋಲೆ, ಓಡೋಗೆ ತಂಗಿ ತರ ಹೋಗೆ ಕೋಲೆ, ಓಡೋಗೆ ತಂಗಿ ತರ ಹೋಗೆ ಕೋಲೆ, ಓಡೋಗೆ ತಂಗೆ ತರ ಹೋಗೆ ಕೋಲೆ. ಬಿರಿ ಬಿರಿ ಬಂದಳ ಬಕಂದಾಗ ನಿಂತಳ, ಒಳಗ ಬಾವೈನ ಸಳ ಮಂಚ ಕೋಲೆ, ಒಳಗ ಬಾವೈನ ಸಳ ಮಂಚ ಕೋಲೆ, ಒಳಗ ಬಾವೈನ ಸಳ ಮಂಚ ಕೋಲೆ, ಒಳಗ ಭಾವೈನ ಸಳ ಮಂಚ ಕೋಲೆ. ಬಿಡು ಬೇಡು ಹಾವಯ್ಯ ಬಿಳಿ ಮೂತ ಉದುರವ, ಜರತಾರದ ಶರಗ ಹರದವೆ ಕೋಲೆ, ಜರತಾರದ ಶರಗ ಹರದವೆ ಕೋಲೆ, ಜರತಾರದ ಶರಗ ಹರದವೆ ಕೋಲೆ, ಜರತಾರದ ಶರಗ ಹರದವೆ ಕೋಲೆ. ಮಠ ಮಠ ಮಧ್ಯಾಹ್ನ ಮಾರಕ ಬಾಡವೆ, ಯಾಕೆ ತಂಗಮ್ಮ ತಡ ಮಡದಿ ಕೋಲೆ, ಯಾಕೆ ತಂಗಮ್ಮ ಜಗ ಜಂಪೆ ಕೋಲೆ, ಯಾಕೆ ತಂಗಮ್ಮ ಮಡ ಮಡದಿ ಕೋಲೆ, ಆಲದ ಗಿಡದಲ್ಲಿ ಬಾವಿ ಕಟ್ಟಿಯಲ್ಲಿ, ಬೆಂಗಾರಾಡಲ್ಲಿ ನಿಂತಿದ ಕೋಲೆ, ಬೆಂಗಾರಾಡಲ್ಲಿ ನಿಂತಿದ ಕೋಲೆ, ಬೆಂಗಾರಾಡಲ್ಲಿ ನಿಂತಿದ ಕೋಲೆ, ಬೆಂಗಾರಾಡಲೆ ನಿಂತಿದೆ ಕೋಲೆ. ಬಲಗೈ ಕೊಬ್ಬರಿ ಮಾಡಿ ಎಡಗೈ ಟೆಗುಸೆ ಮಾಡಿ, ನಾಗಯ್ಯ ಗಾಲ ಎರದೇವೆ ಕೋಲೆ, ನಾಗಯ್ಯ ಗಾಲ ಎರದೇವೆ ಕೋಲೆ, ನಾಗಯ್ಯ ಗಾಲ ಎರದೇವೆ ಕೋಲೆ, ನಾಗಯ್ಯ ಗಾಲ ಎರದೇವೆ ಕೋಲೆ. ನಾಗೋಯ್ಯ ಗಾಲ ಎರದು ನಾನೋಡಟಲೆ, ಯಾಕೋ ನಾಗಯ್ಯ ಭೂಸಂದಿ ಕೋಲೆ, ಯಾಕೋ ನಾಗಯ್ಯ ಎಡಿ ಒಗದಿ ಕೋಲೆ, ಯಾಕೋ ನಾಗಯ್ಯ ಭೂಸಂದಿ ಕೋಲೆ, ಯಾಕೋ ನಾಗಯ್ಯ ಎಡಿ ಒಗದಿ ಕೋಲೆ. ಹಾನಿಗಳೊಳೆ ತಂದೆನೆ ಕೊಳ್ಳೆ ಗಂಗನುಲ ತಂದೆ, ನಾಕೋ ನಾಗಯ್ಯ ಭೂಸಂದಿ ಕೋಲೆ, ಯಾಕೋ ನಾಗಯ್ಯ ಎಡೆ ಒಗದೆ ಕೂಲೆ ಯಾಕೋ ನಾಗಯ್ಯ ಸಂದೆ ಕೂಲೆ ಯಾಕೋ ನಾಗಯ್ಯ ಎಡೆ ಒಗದೆ ಕೂಲೆ ಹಾನಿಗಳೊಳೆ ವಲ್ಲ ಕೊಳ್ಳೆ ಗಂಗನುರವಲ್ಲ ನೀನು ನಿಮ್ಮ ತಂಗಿ ಮುಳು ಚಟ ಕೂಲೆ ನೀನು ನಿಮ್ಮ ತಂಗಿ ಮುಡು ಚಟ ಕೂಲೆ ನೀನು ನಿಮ್ಮ ತಂಗಿ ಮುಡು ಚಟ ಕೂಲೆ ನೀನು ನಿಮ್ಮ ತಂಗಿ ಮುಡು ಚಟ ಕೂಲೆ ಎದ ತಾವಯ್ಯ ಎತ್ತರೆ ತರವರೆ ವಾತುಟಲೆ ನಮಗ ಕಳವರಿ ಕೂಲೆ ವಾತುಟಲೆ ನಮನ ಕಳವರಿ ಕೂಲೆ ವಾತುಟಲೆ ನಮನ ಕಳವರಿ ಕೂಲೆ ವಾತುಟಲೆ ನಮನ ಕಳವರಿ ಕೂಲೆ ಯಾತರೆ ತಂದೇನೆ ಮೂತರೆ ಬಿಗಸೇನೆ ಎಂದ ಬರತಿ ಬಾಲಿ ನನಗೆಳೆ ಕೂಲೆ ಎಂದ ಬರತಿ ಬಾಲಿ ನನಗೆಳೆ ಕೂಲೆ ಎಂದ ಬರತಿ ಬಾಲಿ ನನಗೆಳೆ ಕೂಲೆ.